ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ನಾವೆಲ್ಲರೂ ಒಂದೇ, ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮ್ಮ ಒಂದೇ. ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ, ಹಾಗೂ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ಶ್ರೀ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶನ ನಡೆಸಿಕೊಡುವವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಕೋಮಲಾಪುರ ಗ್ರಾಮದ ರೈತರಾಗಿರ್ತಕ್ಕಂತಹ ಬಸವರಾಜ ಕಳಕಪ್ಪ ಮೈನಳ್ಳಿ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಬಸವರಾಜ. ನಮಸ್ಕಾರ ಸರ್. ಬಸವರಾಜ ಕಳಕಪ್ಪ ಮೈನಳ್ಳಿ. ಹೌದು ಸರ್. ಮೈನಳ್ಳಿ ಏನಿದು? ಮೈನಳ್ಳಿ ಅನ್ನೋದು ನಮ್ಮದೊಂದು ಅಡ್ರೆಸ್ ಸರ್. ಹ್ಞೂ ಹ್ಞೂ ಹ್ಞೂ. ಅಂದರೆ ಅಲ್ಲಿದ್ದ ಬಂದವರಾ ನೀವು? ಹೇಗೆ ಬಂದವರು ಅಂತ ಹೇಳ್ತಾರೆ ಸರ್. ಹ್ಞೂ. ತಾತನ ಕಾಲದಿಂದ ಅಂದರೆ ಈಗ ನಿಮ್ಮ ಗ್ರಾಮದಲ್ಲಿ ಮೈನಳ್ಳಿ ಅಂತಕ್ಕಂಥ ಅಡ್ಡ ಹೆಸರಿನವ್ರು ಭಾಳ ಇದ್ದಾರೆ. ಹೌದು ಹೌದು ಸರ್. ಅಂದರೆ ಯಾವಾಗ ಸ್ಥಳಾಂತರಗೊಂಡ್ರು, ಯಾವ ಕಾರಣಕ್ಕೆ ಗೊಂಡ್ರು? ಏನು ಸರ್, ಆವಾಗಲೇ ಇಲ್ಲಿ ದುಡಿಯಕ್ಕಂತ ಬಂದು ಇಲ್ಲೇ ಇದಾಗಿ ಹ್ಞೂ ಚೆನ್ನಾಗಿದ್ದಾರೆ ಸರ್. ಇಲ್ಲಿ ಬಂದಮೇಲೆ ಯಾರ ತಲೆಮಾರಿನಲ್ಲಿ ಬಂದಿದ್ದು? ನಿಮ್ಮ ಅಜ್ಜರ ಅಜ್ಜ ಕಾಲವ್ರು ಅಂತ ಬಂದರು ಸರ್. ಹೌದಾ? ಹೌದು. ಓ, ನಿಮ್ಮ ಇಡೀ ಕುಟುಂಬ ವ್ಯವಸಾಯನೇ ಮಾಡ್ತಾರೆ? ವ್ಯವಸಾಯನೇ ಮಾಡ್ತಾರೆ ಸರ್. ಮತ್ತು ಇಲ್ಲಿ ಈ ಗ್ರಾಮದಲ್ಲೆಲ್ಲ ಕೃಷಿನೇ ಅಲ್ವಾ ಮುಖ್ಯವಾಗಿರೋದು? ಕೃಷಿನೇ ಮುಖ್ಯವಾದ ಸರ್. ಬೇರೆ ಏನು ಉದ್ಯಮಗಳಿಲ್ಲ? ಇಲ್ಲ ಸರ್. ಬೇರೆ ಕೆಲಸಗಳಿಲ್ಲ? ಬೇರೆ ಕೆಲಸಗಳಿಲ್ಲ ಸರ್. ಹಾಂ ಹಾಂ. ಅಂದರೆ ಈ ಭಾಗದ ಮಣ್ಣು ಎಂಥದ್ದಿದೆ ಬಸವರಾಜವ್ರೆ? ಈ ಭಾಗದ ಮಣ್ಣು ಸರ್ ಕಪ್ಪು ಮಣ್ಣು ಸರ್. ಹ್ಞೂ. ಕಪ್ಪು ಮಣ್ಣು ಸರ್. ಇದರಲ್ಲಿ ಜೋಳ, ಗೋಧಿ, ನವಣಿ, ಉಳ್ಳಿ, ಹೆಸರು, ಹಲವಾರು ಬೆಳೆಗಳು ಬೆಳೀತೀವಿ ಸರ್. ಬೆಳೀತೀರಿ? ಹೌದು ಸರ್. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನಿಮ್ಮ ಈ ಕೃಷಿ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯವರು, ತಾಯಿ. ಹ್ಞೂ ಹ್ಞೂ. ನಿಮಗೆ ಮಕ್ಕಳು? ನಮಗೆ ಮಕ್ಕಳು ಮೂರು ಜನ ಸರ್. ಮೂರು ಜನ ಮಕ್ಕಳಿದ್ದಾರೆ ಸರ್. ನಿಮ್ಮ ತಂದೆ ತಾಯಿಗಳಿದ್ದಾರೆ? ಹೌದು ಸರ್. ನಿಮ್ಮ ಪತ್ನಿಯವರು ಇದ್ದಾರೆ? ಹೌದು ಸರ್. ಕೃಷಿಯಲ್ಲಿ ತೊಡಗಿಕೊಳ್ಳೋರು ಯಾರ್ಯಾರು? ಕೃಷಿಯಲ್ಲಿ ಎಲ್ಲರೂ ನಾವು ಕೃಷಿಯಲ್ಲಿ ಇರೋದು ಸರ್. ಎಲ್ಲರೂ ನಾವು ನಮ್ಮ ಮಕ್ಕಳಷ್ಟೇ ಈಗ ಎಜುಕೇಷನ್ಗೆ ಇದ್ದಾರೆ. ಏನು ಓದ್ತಾ ಇದ್ದಾರೆ? ಒಬ್ಬರು ನಾಲ್ಕನೇ ಕ್ಲಾಸ್ ಓದ್ತಾರೆ ಸರ್, ಒಬ್ಬರು ಮೂರನೇ ಕ್ಲಾಸು, ಒಬ್ಬರು ಒಂದನೇ ಕ್ಲಾಸು. ಇನ್ನು ಚಿಕ್ಕವರು ಇದ್ದಾರೆ? ಚಿಕ್ಕವರು ಸರ್. ಹ್ಞೂ ಹ್ಞೂ. ಸರಿ, ಈಗ ನೀವು ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಯಾವಾಗಿಂದ? ನಾನು 2000 ಇಸ್ವಿಯೊಳಗೆ ತೊಡಗೊಂಡೆ ಸರ್ ಅದನ್ನು. ಹ್ಞೂ. ಎಷ್ಟು ವರ್ಷ ವಯಸ್ಸಾಗಿ ನಿಮಗೆ? ನಮಗೆ ಸರ್ ಅವಾಗ ಹ್ಞೂ 16 ವರ್ಷ ಸರ್. ಹ್ಞೂ ಹ್ಞೂ ಹ್ಞೂ. ಈಗ ಸುಮಾರು ಒಂದು 36 ವರ್ಷ ವಯಸ್ಸು ನಿಮಗೀಗ? ಹೌದು ಸರ್. ಏನೇನು ಬೆಳಿತೀರಿ ಬಸವರಾಜ್ ಅವರೇ? ಬೆಳೆ ಸರ ಜೋಳ, ಕಡಲೆ, ಗೋಧಿ, ಹೆಸರು, ಉಳ್ಳಿ, ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಇವೆಲ್ಲ ಬೆಳಿತೀವಿ ಸರ್. ಹ್ಞೂ ಹ್ಞೂ. ಈಗ ನಿಮ್ಮ ಭೂಮಿ ಎಂಥದ್ದು? ಮಸಾರಿನ? ಕಪ್ಪು ಭೂಮಿ. ಕಪ್ಪು ಭೂಮಿ. ಕಪ್ಪು ಭೂಮಿ. ಈ ಕಪ್ಪು ಭೂಮಿಯಲ್ಲಿ ನಿಮಗೆ ಅಂದರೆ ಹೆಚ್ಚು ಲಾಭದಾಯಕವಾಗುವಂಥ ಬೆಳೆ ಯಾವುದು ನಿಮಗೆ ಇಷ್ಟು ವರ್ಷದ ಕೃಷಿಯಲ್ಲಿ? ಕೃಷಿಯಲ್ಲ ಸರ, ಒಂದು ಲೆಕ್ಕ ನೋಡಿದ್ರೆ ಜೋಳ ಸರಿ ಸರ್. ಯಾಕಂದ್ರೆ ಖರ್ಚಿಲ್ಲ ಸರ್ ಅದು. ಹ್ಞೂ ಹ್ಞೂ. ಜೋಳ ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ್ವಿ ಅಂದ್ರೆ ತೆನೆ ಮುರ್ಕೊಂಬಂದು ಮಿಷನ್ ಹಾಕ್ಸೋದು ಅಷ್ಟೇ ಸರ್. ಕೇಳೋದು ಖರ್ಚು ಕಡಿಮೆ ಜೋಳ? ಖರ್ಚು ಕಡಿಮೆ ಸರ್. ಹ್ಞೂ. ರೈತರಿಗೆ ಮುಖ್ಯವಾದ ಬೆಳೆ ಖರ್ಚು ಅಂದ್ರೆ ಅದೇ ಕಡಿಮೆ ಸರ್. ಸರ್ ಅಂದ್ರೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳಿತೀರಾ ಜೋಳ ನೀವು? ಅವಾಗ ಬೆಳೆದಿದ್ದು ಸರ್. ಈಗ ಜೋಳ ಕಡಿಮೆ ಮಾಡಿಬಿಡ್ತಾರೆ ಸರ್. ಯಾಕೆ? ಇವಾಗ ಏನೈತೆ ಅಂತ ಸರ್, ಅದಕ್ಕೆ ಸುಳಿ ರೋಗ ಅಂತ ಬರಗತ್ತೆ ಸರ್. ಏನು ಮೆಕ್ಕೆಜೋಳಕ್ಕೆ ಬರ್ತದಲ್ಲ ಸರ್, ಅದೇ ಥರ ಇದಕ್ಕೂ ಸುಳಿ ರೋಗ ಬರ್ತಾ ಇದೆ ಸರ್. ಹಂಗಾಗಿ ಜೋಳ ಕಡಿಮೆ ಮಾಡಿದ್ದಾರೆ ಸರ್. ಆಮೇಲೆ ಮಾರ್ಕೆಟ್ಗೆ ಭಾಳ ಬೆಲೆ ಕಡಿಮೆ ಸರ್ ಅದಕ್ಕೆ. ಹಂಗಾಗಿ ರೈತರಿಗೆ ಮತ್ತೆ ದುಡ್ಡಿನ ಅವಶ್ಯಕತೆ ಕೊರತೆ ಆಗುತ್ತಲ್ಲ ಸರ್. ಹಂಗಾಗಿ ಕಡಲೆ, ಸೂಪಾನ, ಈ ಗೋವಿನ ಜೋಳ ಇಂಥವೆಲ್ಲ ಬೆಳೆದು ಮಾರ್ಕೆಟಿಗೆ ಮಾರ್ಕೊಂಡು ಲಾಭವನ್ನು ಪಡ್ಕೊಂತಾರೆ ಸರ್. ಸೂರ್ಯಕಾಂತಿ ಬೆಳಿತೀರಲ್ಲ ನೀವು? ಸೂರ್ಯಕಾಂತಿ ಬೆಳಿತೀವಿ ಸರ್. ಅಂದರೆ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ ನೀವು? ಎಷ್ಟು ಭೂಮಿ, ಎಷ್ಟು ಎಕರೆಯಲ್ಲಿ ಬೆಳಿತೀರಿ ಸರ್? ಇವಾಗ 2 ಎಕರೆ ಹಾಕ್ಬೋದು ಸರ್. ಅದು ಭೂಮಿ ಮೇಲೆ ಡಿಪೆಂಡ್, ಎಷ್ಟೆಷ್ಟು ಉಳಿತೈತಿ ಸರ್ ನೋಡ್ಕೊಂಡು ಆ ಭೂಮಿ ಒಳಗೆ 2 ಎಕರೆ ಉಳಿದ್ರೆ 2 ಎಕರೆ ಸರ್. 4 ಎಕರೆ ಆಯ್ತಂದ್ರೆ 4 ಎಕರೆ ಹಾಕ್ತೀವಿ ಸರ್. ಸರ್ ಈಗ ಅದೆಲ್ಲ ರೋಗಾಣುಗಳು ಹೆಚ್ಚಾಗಿ ಇಳುವರಿ ಕಡಿಮೆ ಆಗೋದ್ರಿಂದ ರೈತರು ಹಾಕೋದು ಭಾಳ ಕಡಿಮೆ ಸರ್. ಸೂರ್ಯಕಾಂತಿಗೆ ಯಾವ ರೀತಿ ರೋಗ ಜಾಸ್ತಿ? ಅದು ಬೂದಿ ರೋಗ ಅಂತ ಬರ್ತದೆ ಸರ್. ಅದು ಮಳೆ ಆಯ್ತಂತಂದ್ರೆ ಪೌಡ್ರ್ ಹೋಗ್ಬಿಟ್ರೆ ಕಾಳಾಗೋದಿಲ್ಲ ಸರ್. ಅದು ಸ್ವಲ್ಪ ಎಲ್ಲ ರೀತಿ ಒಳಗೂ ಕಷ್ಟ ಐತೆ ಸರ್. ಅದು ಅವಾಗ ರೋಗಾಣುಗಳು ಇರ್ತಿದ್ರು ಸರ್, ಅವಾಗ 7-8 ಚೀಲ ಬರೋದು ಸರ್ ಒಂದು ಎಕರೆಗೆ. ಇವಾಗ ಬರೋದಿಲ್ಲ ಸರ್. ಬರಲ್ಲ. ಹೌದು ಸರ್, 2 ಎಕರೆಗೆ 3 ಚೀಲ ಹಿಂಗತಿ ಬರ್ತಾ ಇದೆ ಸರ್. ಖರ್ಚೇನು ಕಡಿಮೆ ಸರ್, ಆದರೆ ಇದು ರೈತರಿಗೆ ವರ್ಕೌಟ್ ಆಗ್ತಾ ಇಲ್ಲ ಸರ್. ದನಕರುಗಳಿದಾವ ನಿಮಗೆ? ಅದಾವ ಸರ್. ಏನೇನಿದಾವೆ? ಎಮ್ಮೆಗಳು ಅದಾವ ಸರ್, ಒಂದು ಹೋರಿ ಕರೆ ಇದೆ ಸರ್, ಒಂದು 2 ದನ ಇದ್ದು ಸರ್. ಅವು ಸ್ವಲ್ಪ ಆರಾಮ. ಎತ್ತುಗಳು ಕೃಷಿಯಲ್ಲಿ ಬಳಕೆ ಆಗ್ತಿದ್ವ ನಿಮಗೆ? ಹೌದು ಸರ್. ಏನೇನು ಮಾಡ್ತೀರಿ ಎತ್ತುಗಳಿಂದ? ಎತ್ತುಗಳಿಂದ ಸರ್ ಬಿತ್ತನೆ ಮಾಡ್ತೀವಿ, ಎಡೆಗಡ್ಡೆ ಹೊಡಿತೀವಿ, ಎಲ್ಲ ಥರ ರೈತರಿಗೆ. ಅಂದರೆ ನೀವು ಟ್ರ್ಯಾಕ್ಟರ್ಗೆ ಬಂದಿಲ್ಲ, ಟ್ರ್ಯಾಕ್ಟರ್ ಬಳಕೆ ಮಾಡ್ತಾ ಇಲ್ವ ನೀವು? ಮಾಡ್ತೀವಿ ಸರ್. ನಿಮ್ದು ಇದೆಯಾ ಟ್ರ್ಯಾಕ್ಟರ್? ಇದೆ ಸರ್. ನಮ್ಮ ಟ್ರ್ಯಾಕ್ಟರ್ ಇದೆ ಸರ್. ಟ್ರ್ಯಾಕ್ಟರ್ ಇದೆ. ಎತ್ತು ತೆಗೆದು ಸರ್, ಎತ್ತು ತೆಗೆದು ಮತ್ತೆ ಎಲ್ಲ ಹೊಲಗಳು ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ವಿ ಸರ್. ಹಂಗಾಗಿ ಟ್ರ್ಯಾಕ್ಟರ್ ಮಾಡ್ಕೊಂಡು ಸರ್ ನಾವು. ಟ್ರ್ಯಾಕ್ಟರ್ ಮಾಡ್ಕೊಂಡು ಎತ್ತು ತೆಗೆದು ಸರ್. ನಾವೊಬ್ಬರೇ ಸರ್ ಕೆಲಸ ಮಾಡೋರು. ಅಪ್ಪರಿಗೆ 4 ವಯಸ್ಸಾಗಿ ಬಿಡುತ್ತೆ ಸರ್. ಹಂಗಾಗಿ ತೆಗೆದು ಟ್ರ್ಯಾಕ್ಟರ್ ಮಾಡ್ಕೊಂಡು ಅದನ್ನೇ ವ್ಯವಸಾಯ ಮಾಡ್ಕೊಂಡು ಹೋಗ್ತಾರೆ ಸರ್. ಈ ಬಿತ್ತನೆಗೆ ಯಂತ್ರಗಳನ್ನೇ ಬಳಕೆ ಮಾಡ್ತಿದ್ರಿ? ಯಂತ್ರಗಳನ್ನು ಬಳಕೆ ಮಾಡ್ತೀವಿ. ಈ ಯಾವುದು ಕೂರಿಗೆ ಇದು ಮಾಡ್ತೀರಾ? ಆ ಕೂರಿಗೆ ಬಿಸಿಮಿಲ್ ಕೂರಿಗೆ ಅಂತ ಸರ್. ಹಣ್ಣಿಗೆ ಇರೋದು ಒಳ್ಳೆ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಕೂರಿಗೆ ಅದು. ಒಳ್ಳೆ ಬಿತ್ತನೆ ನಡುಕಟ್ಟಿನ ಕೂರಿಗೆ. ನಡುಕಟ್ಟಿನ ಕೂರಿಗೆ ಅಂತಾರೆ ಸರ್. ಅದರಲ್ಲಿ 3-4 ವಿಧಾನಗಳು ಬರುತ್ತೆ ಸರ್. ನಡುಕಟ್ಟು ಅಂತ ಐತೆ ಸರ್, ರಬ್ಬರ್ ಕೂರಿಗೆ ಅಂತ ಐತೆ ಸರ್. ಅವೆಲ್ಲ ಚೆನ್ನಾಗಿ ಬರ್ತದೆ ಸರ್. ಅವರವ್ರ ಭೂಮಿ ಮೇಲೆ ಡಿಪೆಂಡ್. ಕೂರಿಗೆಯಲ್ಲಿ ಯಂತ್ರಗಳಲ್ಲಿ ಬೇರೆ ಬೇರೆ ವಿಧಾನಗಳು. ಬೇರೆ ಬೇರೆ ವಿಧಾನಗಳು ಇದೆ ಸರ್. ನಡುಕಟ್ಟಿನ ಕೂರಿಗೆ ಮತ್ತೆ ರಬ್ಬರ್ ಕೂರಿಗೆ ಅಂತ ಇದೆ ಸರ್. ಮತ್ತೆ ಅದ್ರಾಗ ಇನ್ನೊಂದ್ ತರ ನಡುಕಟ್ಟು ಕೂರಿಗೆ ಅಂತ ಬರ್ತದೆ ಸರ್. ಹಂಗೆ. ಹ್ಞೂ ಸರ್. ಏನು ಅದಕ್ಕೆ ವ್ಯತ್ಯಾಸ? ಏನೇನು ವ್ಯತ್ಯಾಸ? ಯಾವುದು ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತ? ರೈತರಿಗೆ ಅನುಕೂಲತೆ ಆಗ್ಬೇಕಂದ್ರೆ ಸರ್ ರಬ್ಬರ್ ಕೂರಿಗೆ ಶ್ರೇಷ್ಠವಾದ್ರಿ ಸರ್. ಹೌದಾ? ಹೌದು. ಈಗ ನೀವು ಬಳಸ್ತಾ ಇರೋದು ರಬ್ಬರ್ ಕೂರಿಗೆ? ರಬ್ಬರ್ ಕೂರಿಗೆ ಸರ್. ಹ್ಞೂ. ನಡುಕಟ್ಟು ಕೂರಿಗೆ ಸರ್ ಬಿತ್ತನೆ ಆಗ್ತತಿ, ಒಳ್ಳೆ ನೀಟ್ ಆಗ್ತದೆ ಸರ್. 4 ಇಂಚಿಗೊಂದು ಬಿತ್ತನೆ ಆಗ್ತದೆ ಸರ್. ಆದರೆ ಕೆಲವೊಂದು ಬಿತ್ತನೆ ಮಾಡೋಕೆ ಆಗ್ತಾ ಇಲ್ಲ ಸರ್ ಅದರಲ್ಲಿಂದ. ಕಾಳು ಸ್ಫೋಟನೆ ಆಗ್ತದೆ ಸರ್. ಹೌದಾ? ಹೋಗ್ತಬೇಕಾದ್ರೆ ಸ್ಪೀಡ್ಗೆ ಸ್ಫೋಟನೆ ಆಗ್ತಿರ್ತಲ್ಲ ಸರ್, ಕಾಳು ಸರಿಯಾಗಿ ಇದಾಗ್ತಾ ಇಲ್ಲ. ಆದರೆ ಮೆಕ್ಕೆಜೋಳ, ಕಡ್ಲಿ ಇವೆಲ್ಲ ನೀಟ್ನೆಸ್ ಆಗ್ತದೆ ಸರ್ ಅದು. ಸೊ ರಬ್ಬರ್ ಕೂರಿಗೆ ಸೂಕ್ತ ಅಂತೀರಿ? ರಬ್ಬರ್ ಕೂರಿಗೆ ಸೂಕ್ತ ಸರ್. ಈ ಅವಿಜ್ ಬಿತ್ತಲಿಕ್ಕೆ, ಜೋಳ ಬಿತ್ತಲಿಕ್ಕೆ ಇವೆಲ್ಲ ಭಾಳ ಅನುಕೂಲತೆ ಆಗ್ತದೆ ಸರ್. ನಡುಕಟ್ಟಿನ ಕೂರಿಗೆ ಯಾವ್ದಕ್ಕೆ ಉಪಯೋಗ ಆಗ್ತದೆ? ಅದು ಜೋಳ, ಕಡ್ಲಿ, ಗಟ್ಟಿ ಕಾಳಿನಿದೆ ಸರ್, ಅದು ಒಳ್ಳೆ ಬಿತ್ತನೆ ಆಗ್ತದೆ ಸರ್. ಆಮೇಲೆ ನೀರಾವರಿಗೆ ಅಗ್ದಿ ಸೂಕ್ತವಾದ. ಈಗ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬೇಕು. ಹೌದು. ದನದ ಗೊಬ್ಬರ ಬೇಕೇ ಬೇಕು. ಬೇಕೇ ಬೇಕು ಸರ್. ಅದಕ್ಕೆ ದನಕರುಗಳು, ಹಸುಗಳು ಇದಾವ ಎಮ್ಮೆಗಳಿದ್ವು ನಿಮಗೆ? ಎಮ್ಮೆಗಳಿದೆ. ಎಮ್ಮೆಗಳಿದ್ದಾವೆ. ಓ, ಎಮ್ಮೆ ಗೊಬ್ಬರ ಎಲ್ಲ ಬಳಕೆ ಮಾಡ್ಕೊಳ್ತೀವಿ. ಎಮ್ಮೆಯಿಂದ ಹೈನುಗಾರಿಕೆನೂ ಆಗ್ತದೆ ನಿಮಗೆ? ಹಾಲು ಎಷ್ಟು ಉತ್ಪಾದನೆ ಆಗ್ತದೆ ಪ್ರತಿದಿನ? ಇಲ್ಲ ಸರ್, ಅಂತ ಏನು ಹೈನ ಅದು ಆಗ್ತಾ ಇಲ್ಲ ಸರ್. ಎಮ್ಮೆಗೊಂಡು 1.5 ಲೀಟ್ರ್ ಬರ್ತದೆ ಸರ್. ಅದು ಮನೆಗೆ ಸರಿ ಹೋಗ್ತದೆ ಸರ್. ಸೊ ಹೊರಗಡೆ ಏನು ಹಾಲು ಮಾರಲ್ಲ? ಇಲ್ಲ ಸರ್. ಇಲ್ಲ ಸರ್. ಮನೆಗಾದ್ರೂ ಬೇಕಾಗ್ತದೆ? ಮನೆಗಾದ್ರೂ ಸರ್. ಡೈಲಿ 1 ಲೀಟ್ರ್ 1.5 ಲೀಟ್ರ್ ಬೇಕೇ ಬೇಕು ಸರ್. ಹಂಗಾಗಿ ನಾವು ಅದನ್ನ ಆಗ್ತಾ ಇಲ್ಲ ಸರ್. ನವಣಿ ಯಾವಾಗ ಬಿತ್ತನೆ ಮಾಡ್ತೀರಿ ಇದೆ ಆ್ಯಕ್ಚುಲಿ? ನವಣಿ ಸರ 7ನೇ ತಿಂಗಳಲ್ಲಿ ಬಿತ್ತನೆ ಮಾಡ್ತೀವಿ. 7-8ನೇ ತಿಂಗಳ 7ನೇ ತಿಂಗಳ ಎಂಡ್ಗೆ ಸರ್. ನವಣಿ ಈಗ ನಿಮ್ಮ ಮನೆಗೋಸ್ಕರ ಅಷ್ಟೇನಾ ಬಿತ್ಕೊಳ್ಳೋದು? ಇಲ್ಲ ಸರ್, ಮನೆಗೋಸ್ಕರ ಅಷ್ಟೇನಾ. ಇವತ್ತಿಗೂ ನಿಮ್ಮ ಮನೆಯಲ್ಲಿ ನವಣಿ ಬಳಕೆ ಇದೆ ಊಟಕ್ಕೆ? ಇದೆ ಸರ್, ಇದೆ ಸರ್. ನವಣಕ್ಕೆ ಅನ್ನ ನೀವು ಬಳಸೋದ? ಇದೆ ಸರ್. ನವಣಕ್ಕಿದೆ. ಅಲ್ಲ, ಈಗ ಅಕ್ಕಿಗಿಂತ ಇದನ್ನೇ ಜಾಸ್ತಿ ಬಳಸ್ತೀರಾ? ಇಲ್ಲ ಸರ್, ಜಾಸ್ತಿ ಈಗ ಅವರೆಲ್ಲ ತಿನ್ನೋದಿಲ್ಲ. ನಮ್ಮ ಮಿಸ್ಸಸ್ ಅವರೆಲ್ಲ ತಿನ್ನೋದಿಲ್ಲ. ನಮ್ಮ ತಾಯಿಯವರು, ನಮ್ಮ ತಂದೆಯವರು, ನಾವು ಅದನ್ನ ತಿನ್ಕಂತ ಬಂದಿದ್ದೀವಿ ಸರ್. ಇವಾಗ ಅದನ್ನ ಅವಾಗ ಅವಾಗ ಸ್ವಸ್ವಲ್ಪ ತಿಂತಾ ಇದ್ದೀವಿ. ನವಣಕ್ಕೆ ಬೇಕು. ನವಣಕ್ಕೆ ತಿಂತ ಆ ಕಾರಣಕ್ಕಾಗಿ ನೀವು ಬೆಳಿತೀರಿ? ಹೌದು ಸರ್. ಈಗ ಸಾಮಾನ್ಯವಾಗಿ ನಿಮ್ಮ ಮುಂಗಾರಿನಲ್ಲಿ ಮುಖ್ಯವಾಗಿ ಬೆಳೆಯುವಂಥ ಬೆಳೆಗಳು ಯಾವ್ಯಾವು? ಹೆಸರು ಸರ್, ಅಲಸಂದಿ, ಸ್ವಲ್ಪ ಉದ್ದು ಸರ್. ಮನೆ ಪೂರ್ತಕ ಬೆಳ್ಕಂತಾರೆ ಸರ್. ಹೌದಾ? ಹೌದು ಸರ್. ಇವನ್ನೇ ಯಾಕೆ ಬಿತ್ತಬೇಕು ಆ ಸಮಯದಲ್ಲಿ, ಇದು ಸೂಕ್ತ ಅಂತ ಯಾಕೆ ಅನಿಸುತ್ತೆ ಸರ್? ತಿನ್ನಲಿಕ್ಕೆ ದಿನ ಪದಾರ್ಥಗಳಂದ್ರೆ ಹೆಸರು ಅಲಸಂದಿ ಬೇಕು ಸರ್. ಉದ್ದು ಅಂತರೂ ಏನಾದ್ರು ಮಾಡ್ಲಿಕ್ಕೆ ಉದ್ದು ಬೇಕು. ಹಂಗಾಗಿ ಮಾಡೋದ್ರಿಂತ ನಮ್ಮ ಜೀವನಕ್ಕೂ ಆಗುತ್ತೆ ಸರ್. ಸ್ವಲ್ಪ ಏನಾದ್ರು ಹೆಚ್ಚು ಪ್ರಮಾಣದಲ್ಲಿ ಬೆಳೆದಿವಿ ಅಂದ್ರೆ ಮಾರ್ಕೆಟ್ಗೆ ಹಾಕಿದ್ರೆ ಆ ದುಡ್ಡನ್ನ ಹಿಂದಿನ ಪೀಕಿಗೆ ಉಪಯೋಗಿಸ್ಬೋದು ಸರ್. ಅಂದ್ರೆ ಒಳ್ಳೆ ಬೆಲೆನೂ ಇರುತ್ತೆ. ಹೌದು ಸರ್. ಸೊ ಮುಂದೆ ಕೃಷಿಯ ನಿರ್ವಹಣೆಗೆ ಬೇಕಾಗುವಂತ ಹಣಕಾಸನ್ನ ಈ ನಿವಾರಣೆಗಾಗಿ ಹೆಸರು ಉದ್ದು ಅಲಸಂದಿಯಿಂದ ಉಪಯೋಗ ಆಗ್ತದೆ. ಓ, ಹಿಂಗಾರಿನಲ್ಲಿ ಏನೇನು ಬೆಳಿತೀರಿ? ಹಿಂಗಾರಿ ಜೋಳ, ಕಡಲೆ ಸರ, ಗೋಧಿ, ಕುಸುಬಿ, ಅಗಸಿ ಮುಖ್ಯವಾದ ಬೆಳೆ. ಅಗಸಿ, ಕುಸುಬಿ ಇವು ಯಾಕೆ ನೀವು ಬೆಳೀತಾ ಇರೋದು? ಏನಾದ್ರೂ ಎಣ್ಣೆ ಉತ್ಪಾದನೆ ಮಾಡ್ತೀರಾ ಅಥವಾ? ಸರ್, ನಾವೇನು ಉತ್ಪಾದನೆ ಮಾಡೋದು ಸರ್, ಬೆಳಿತೀವಿ, ಮಾರ್ಕೆಟಿಗೆ ಕಳಿಸ್ತೀವಿ ಸರ್. ಅಗಸೆ ಒಂದು ಚಟ್ನಿಗೆ ಯೂಸ್ ಆಗುತ್ತೆ ಸರ್. ನಿಮಗೆ ಬೇಕಾಗ್ತದೆ? ನಮಗೆ ಬೇಕಾಗುತ್ತೆ ಸರ್. ಅಗಸೆ ಚಟ್ನಿ ಚೆನ್ನಾಗಿರ್ತದೆ ಸರ್. ಹಂಗಾಗಿ ಅಗಸೆ ಚಟ್ನಿಗೆ ಅದನ್ನ ಸ್ವಲ್ಪ ಇಟ್ಕೊಂಡು ಹೆಚ್ಚಿಗೆ ಬೆಳೆದ ಸರ್. ಟ್ಯಾಕ್ಟ್ರಿ ಬಿತ್ತನೆಗೆ ಅದು ಯಾಕಂದ್ರೆ ಆಗೋದೇ ಕಡಿಮೆ. 100% ಬೆಳೆದಿತ್ತು ಸರ್. ಅದು ಎಲ್ಲಿ ಬೆಳಿತಿತ್ತು? ಯಾಕಂದ್ರೆ ಕೂರಿಗೆ ಸ್ವಲ್ಪ ಜಾಸ್ತಿ ಐತೆ ಸರ್ ಜೋಳಕ್ಕೆ. ಅದಕ್ಕೆಲ್ಲ ಅವಾಗ ಎತ್ತಿಲೆ ಬಿತ್ತಿದ್ ಸರ್, ಕೂರಿಗೆ ತಕ್ಕಮಟ್ಟಿಗೆ ಆಯ್ತಿತ್ತು ಸರ್. ಹಂಗಾಗಿ ಎಲ್ಲ ಬೆಳೆಗಳು ಬರ್ತದೆ ಸರ್. ಈಗ ಟ್ಯಾಕ್ಟ್ರಿ ಬೆಳೆಗೆ ಅಗಸಿ ಬರ್ತಾ ಇಲ್ಲ ಸರ್. ಅದು ಇಲ್ಲ, ಸಪ್ರೇಟ್ ಆಗಿ ಬಿತ್ತಬೇಕು ಸರ್. ಅದನ್ನ ಮಿಶ್ರ ಬೇಸಾಯ ಪದ್ಧತಿ ಅಂತ ಹೇಳ್ತಾರಲ್ವಾ, ಗೊತ್ತಾ ನಿಮಗೆ? ಮಿಶ್ರ ಬೆಳೆ ಅಂದ್ರೆ ಒಂದೇ ಅವಧಿಗೆ ಒಂದ್ ಎರಡು ಮೂರು ಬೆಳೆಗಳನ್ನ ಬೆಳೆಯೋದು, ಮಿಕ್ಸ್ ಮಾಡಿ ಬೆಳೆಯೋದು ಮಿಶ್ರ ಬೇಸಾಯ. ನೀವು ಮಾಡಿದಿರಾ ಅಂತ? ಮಾಡಿದ್ದೀನಿ ಸರ್. ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ? ಮುಂಗಾರಿನಲ್ಲಿ ಸೂಕ್ತನಾ ಹಿಂಗಾರಿನಲ್ಲಿ ಸೂಕ್ತನಾ? ಅದು ಮುಂಗಾರಲ್ಲಿ ಸೂಕ್ತ ಅಲ್ಲ ಸರ್, ಹಿಂಗಾರಿಯಲ್ಲ ಸೂಕ್ತ ಅದು. ಇವಾಗ ನಾವು ಜೋಳ, ಕಡ್ಲಿ, ಅಗಸಿ ಅವಾಗ ಮೂರು ಎತ್ತಿಲೆ ವ್ಯವಸಾಯ ಮಾಡ್ಬೇಕಾದ್ರ ಅಂತ ಕೂರಿಗೆ ಏನು ಹೋಗ್ತಿದ್ರಲ್ಲ ಸರ್, ಎರಡು ಮೂರು ಬಳ್ಳಲ್ಲಿ ಕೂರಿಗೆ ಆಯ್ತೈತೆ ಸರ್. ಹಂಗಾಗಿ ಎಲ್ಲ ಬೆಳೆಗಳು ಬರ್ತದೆ ಸರ್. ಈಗ ಎಲ್ಲ ಟ್ಯಾಕ್ಟರ್ ಬೆಳೆಯಲ್ಲ ಸರ್. ಈಗ ಕಡಲೆ ಜೋಳ ಬರ್ತದೆ ಸರ್, ಇಲ್ಲ ಅಂತಲ್ಲ, ಅದು ಎಷ್ಟೇ ಹೋದ್ರೂ ಬರ್ತದೆ ಸರ್ ಹುಟ್ಟಿಗೆ ಬರುತ್ತೆ. ಆದ್ರೆ ಅಗಸಿ ಬರೋದಿಲ್ಲ ಸರ್. ಹಂಗಾಗಿ ಈಗೆಲ್ಲ ಸಪ್ರೇಟ್ ಬೇರೆ ಬೇರೆ ಮಾಡ್ತಾ ಇದೆ ಸರ್. ಈ ಮಿಶ್ರ ಬೇಸಾಯದಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಯ್ತು? ಮಿಶ್ರ ಬೇಸಾಯದಿಂದ ಸರ ಬಂತಂದ್ರೆ ಜೋಳ ಜಾಸ್ತಿ ಬಂದ್ರೆ ಅದು ಸ್ವಲ್ಪ ಕಡಿಮೆ ಬರುತ್ತೆ ಸರ್. ಏನ್ರಿ ಒಟ್ಟು ಇದಾಗ್ತದೆ ಸರ್ ನಮ್ಗೆ ಆ ಬೆಳೆ ಅಂತರ ಒಂದು ಹೆಚ್ಚಿಗೆ ಬಂದ್ರೆ ಒಂದು ಕಡಿಮೆ ಬರ್ತದೆ. ಏನು ಲಾಸ್ ಆಗೋದಿಲ್ಲ? ಲಾಸ್ ಎಂತ? ಒಂದು ಬೆಳೆ ಕೈ ಕೊಟ್ರೆ ಮತ್ತೊಂದು ಬೆಳೆ ನಿಮ್ಮನ್ನ ಕೈ ಹಿಡಿತದೆ. ಅದು ಬೆಳೆ ಹಾಳಾದ್ರೂ ಸಹಿತ ಅದರ ಪಶುಗಳಿಗೆ ಆಹಾರ ಆಗ್ತದೆ. ಈ ಕಾರಣಕ್ಕಾಗಿ ಮಿಶ್ರ ಬೆಳೆ ಒಂದ್ ರೀತಿಯಿಂದ ಉಪಯೋಗ ಅದು. ಹೌದು. ಈ ಪದ್ಧತಿ ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀರಾ ನೀವು ಮಿಶ್ರ ಬೆಳೆ ಪದ್ಧತಿಯನ್ನ? ಇಲ್ಲ ಸರ್, ಇವಾಗ ಏನಿಲ್ಲ ಸರ್, ಎಲ್ಲ ಸಪ್ರೇಟ್ ಬೆಳೆ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಇವಾಗ ಆಳಿನ ಪರಿಸ್ಥಿತಿ ಬಹಳ ಗಂಭೀರ ಐತೆ ಸರ್. ಸರ್, ಈಗ ಅವಾಗ 100 ರೂಪಾಯಿ ದುಡಿಯೋ ಸರ್, ಈಗ 300 ರೂಪಾಯಿ ಕೂಲಿ ಇದೆ ಸರ್. ಗಂಡಾಳಿಗೆ 400 ರೂಪಾಯಿ ಕೂಲಿ ಸರ್. ಹಂಗಾಗಿ ಎಲ್ಲ ಸಪ್ರೇಟ್ ಮಾಡ್ಬಿಡ್ತಾರೆ ಸರ್. ಒಂದೇಳೆ ಆಳು ಸಿಗಲಿದ್ರು ಕೂಡ ಇವತ್ತು ಮಿಷನ್ನಲ್ಲೇ ನಾವು ಕಟಾವು ಮಾಡಿಸ್ಬೋದು ಅನ್ನೋ ಧೈರ್ಯ ರೈತನಿಗೆ. ಈರುಳ್ಳಿ ಬರ್ರಿ ಬೆಳೆದಿದ್ರ? ಈರುಳ್ಳಿ ಹಾಕಿದ್ವಿ ಸರ್, 4-5 ಎಕರೆ ಹಾಕಿದ್ದೀನಿ ಸರ್. ಆದರೆ ಎಲ್ಲ ಲಾಸ್ ಆಗಿದೆ ಸರ್. ಯಾಕೆ, ಏನಾಯ್ತು? ಏನು ಸರ್, ಮಳೆಯಲ್ಲಿ ನಂತರ ಎಲ್ಲ ಮೆಣಸಿನ ಗಿಡನೂ ಆಗಲಿಲ್ಲ ಸರ್. ಈರುಳ್ಳಿ ಅಂತರೂ ಆಗಲಿಲ್ಲ ಸರ್. 1,000 ರೂಪಾಯಿ ಆಯಿತು 5 ಎಕರೆಗೆ. ಪ್ರಕೃತಿ ತುಂಬ ಕಷ್ಟ ಅದು, ಅಂದರೆ ಕೆಲವು ಬೆಳೆಗಳನ್ನು ಹಾಳು ಮಾಡಿಬಿಡ್ತು. ಭಾಳ ಹಾಳಾಯ್ತು ಸರ್ ಈ ಸಲ. ಓಹೋ. ಮತ್ತು ಹೇಗೆ ಆ ನಷ್ಟವನ್ನು ಸರಿದೂಗಿಸ್ಕೊಂಡ್ರೆ ಅಥವಾ ಹೇಗೆ? ಏನಿಲ್ಲ ಸರ್, ಮತ್ತು ನಷ್ಟ ಅನ್ನೋದ್ರೆ ಈ ಪಿ ಬೆಳೆ ಹೋದ್ರೆ ಇನ್ನೊಂದು ಬೆಳೆಯಲ್ಲೇ ತೆಗಿತೀವಿ ಅನ್ನೋ ಧೈರ್ಯ ಸರ್. ಯಾಕಂದ್ರೆ ಈಗ ಒಂದು ಬೆಳೆ ಹೋಗೈತೆ ಅಂತ ಹೇಳಿ ನಾವು ಕುಂತ್ಕೊಂಡ್ರೆ ಆಗೋದಿಲ್ಲ ಸರ್. ನಿಮ್ಮಲ್ಲಿ ಸಾಕ್ಸ್ಬೇಕು ಕೃಷಿ ಬೆಳೆ ವಿಮೆ ಎಲ್ಲ ಮಾಡಿಸಲ್ವಾ? ಮಾಡಿಸ್ತೀವಿ ಸರ್. ಮತ್ತೆ ಆ ಬೆಳೆ ವಿಮೆ ಬರ್ತದ ನಿಮ್ಗೆ ವಾಪಸ್? ಬರ್ತದೆ ಸರ್. ಇವಾಗ ಏನು ಮಾಡ್ದ ಸರ್, ಈಗ ನೋಡಿ, ಈಗ ಈರುಳ್ಳಿ ಲಾಸ್ ಆಯ್ತು, ರೋಗ ಬಂದು ಅಂತ ಹೇಳ್ತೀರಾ, ಅವಕ್ಕೆ ವಿಮೆ ಮಾಡಿಸಿದ್ರೆ ನಿಮ್ಗೆ ಅದ್ರ ಹಣ ವಾಪಸ್ ಬರ್ತಿತ್ತಲ್ಲ ಏನಾದ್ರು? ಅದು ಬರ್ತದೆ ಸರ್. ಇವಾಗ ಏನು ಮಾಡ್ತದೆ ಸರ್, ಈ ನಮ್ಮ ಕುಕ್ನೂರು ಹೋಬಳಿ ಒಳಗೆ ಒಂದು ಪೀಕ್ ಆಯ್ಕೆ ಮಾಡ್ಕೊಂಬಿಡ್ತಾರೆ ಸರ್. ನಾವೆಲ್ಲ ಬೆಳೆ ಕೊಡ್ತೀವಿ ಸರ್, ಈರುಳ್ಳಿ ಕೊಡ್ತೀವಿ, ಮೆಣಸಿನ್ಕಾಯಿ ಕೊಡ್ತೀವಿ, ಕಡಲೆ ಕೊಡ್ತೀವಿ, ಜೋಳ ಕೊಡ್ತೀವಿ, ಎಲ್ಲ ಬೆಳೆ ಕೊಡ್ತೀವಿ, ಆದರೆ ಕೊಡೋದು ಒಂದೇ ಕೊಡ್ತಾರೆ ಸರ್. ಯಾವ ಬೆಳೆನ ಆಯ್ಕೆ ಮಾಡ್ಕೊಂಡಿದ್ರಿ ಈ ಸಲ ಬೆಳೆ ವಿಮೆಗೆ? ಯಾವ ಬೆಳೆಗೆ ಲಾಸ್ ಆದರೆ ವಿಮೆ ಸಿಗುತ್ತೆ ಅಂತ? ಒಂದು ಗೋವಿನ ಜೋಳ ಸರ್, ಇವಾಗ ಹಿಂಗಾರಿ ಕಡ್ಲಿ ಜೋಳಕ್ಕೆ. ಇವು ಮೂರು ಬೆಳೆಗಳಲ್ಲಿ ಯಾವುದೇ ಲಾಸ್ ಆದರೂ ಕೊಡ್ತಾರೆ ನಿಮಗೆ ವಾಪಸ್ ಬರ್ತದೆ? ಬರ್ತದೆ ಸರ್. ಅವುಗಳನ್ನು ಬಿಟ್ಟು ಬೇರೆ ಬೆಳೆಗಳು ಬೆಳೆದು ಲಾಸ್ ಆದರೆ ನಿಮಗೆ ವಿಮೆ ಮಾಡಿಸಿದ್ದು ಉಪಯೋಗ ಬರಲ್ಲ? ಅದು ಮಾಡಿಸ್ತು ಸರ್, ಬರೋದು ಕಡಿಮೆ ಸರ್. ನಾವು ಒಂದು 3 ವರ್ಷ ಸುರಪಾನ ಮಾಡಿದ್ವಿ ಸರ್, ಬರಲಿಲ್ಲ. 1-2-3 ವರ್ಷ ಉಳ್ಳಾಗಡ್ಡಿ ಮಾಡಿದ್ವಿ, ಬರಲಿಲ್ಲ. ಗೋವಿನ ಜೋಳ ಒಂದು 1-2 ವರ್ಷ ಬಂತು ಸರ್, ಚೆನ್ನಾಗಿ ಬಂತು. ಈಗ ಕೃಷಿಯಲ್ಲಿ ಮಣ್ಣು ಪರೀಕ್ಷೆ ಬಹಳ ಮುಖ್ಯ ಅಂತಕ್ಕಂಥದ್ದು ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ನೀವು ಮುಂದಾಗಿದ್ದೀರಾ ಮಣ್ಣು ಪರೀಕ್ಷೆ ಮಾಡಿಸೋದಕ್ಕೆ? ಮಾಡಿಸ್ಬೇಕಂತ ಅನ್ಕೊಂಡಿದ್ದೆ ಸರ, ಆದರೂ ಮಾಡಿಸಿಲ್ಲ ಸರ್. ನಾವೇ ನೀರಾವರಿ ಒಂದು ಮಾಡಿಸ್ತಾರೆ ಅನ್ಕೊಂಡಿದ್ದೆ ಸರ್. ಈ ಹೊರಭೂಮಿದೆಲ್ಲ ಇಷ್ಟೆಲ್ಲ ಮಾಡ್ತಾರ, ಯಾವ ಬೆಳೆ ಬೆಳಿತೈತಿ ಅದು ಏನು ಅನ್ನೋದು ಇನ್ನು ರೈತರಿಗೆ ಅಷ್ಟೊಂದು ಜ್ಞಾನಕ್ಕೆ ಬಂದಿಲ್ಲ ಸರ್. ಹ್ಞೂ ಹ್ಞೂ ಹ್ಞೂ. ಸರಿ, ಈಗ ಕೃಷಿಯಲ್ಲಿ ಏನಾದರೂ ಹೊಸದು ಮಾಡಬೇಕು, ನಾನು ಏನಾದರೂ ಕಲಿಬೇಕು ಅಂದರೆ ಎಲ್ಲಾದರೂ ಹೋಗಿ ಟ್ರೈನಿಂಗು ತರಬೇತಿಗಳು ಸರ್ಕಾರದಿಂದ ಆಯೋಜಿಸಿದ್ರಾಗಿರ್ಬೋದು ಅಥವಾ ಇನ್ಯಾರೋ ಒಬ್ಬ ರೈತರು ತೋಟ ನೋಡಿ ಬರ್ತೀನಿ, ಅವರು ಹೊಲ ನೋಡಿ ಬರ್ತೀನಿ, ಈ ಥರ ಎಲ್ಲಾದರೂ ಹೋಗ್ತೀರಾ ನೀವು ತರಬೇತಿ ತಗೊಳ್ಳಿ? ತರಬೇತಿಗೆ ಅಂತ ಹೋಗ್ತಾ ಇಲ್ಲ ಸರ್. ಆಗ ಎಲ್ಲೋ ಅಡ್ಡಾಡ್ಕೊಂತ ಹೋದಾಗ ಯಾವ್ದಾರು ಒಂದು ಬೆಳೆ ಚೇಂಜಸ್ ಕಂಡಾಗ ಅದನ್ನು ನೋಡ್ತೀವಿ ಸರ್. ನಾವು ಈ ಥರ ಮಾಡ್ಬೇಕಲ್ಲ ಅನ್ನೋ ಒಂದು ಆಸೆ ಮನುಷ್ಯನಲ್ಲಿ. ನಿಮಗೆ ಕೃಷಿಯಲ್ಲಿ ನಿಮ್ಮ ಸುತ್ತಮುತ್ತಲು ಇವರು ಬೆಳೆ ಚೆನ್ನಾಗಿ ಬರ್ತದೆ, ಇವರು ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದಾರೆ, ಇವ್ರನ್ನ ನಾನು ಅನುಸರಿಸ್ಬೇಕು ಅಂತ ಅನ್ನುವಂಥ ವ್ಯಕ್ತಿಗಳು ಯಾರ್ಯಾರು ನಿಮ್ಮ ಭಾಗದಲ್ಲಿ? ಅಂತ ಏನಿದೆಯಲ್ಲ ಸರ್, ಎಲ್ಲರೂ ಒಂದೇ, ಎಲ್ಲರೂ ಒಂದೇ ಬೆಳೆ ಸರ. ಹೆಚ್ಚಾನ ಸರ ಅವರು ದೈವ ಬಲ ಹೇಳ್ಬೇಕಂದ್ರೆ. ಈ ವರ್ಷ ನೋಡಿ ಸರ, 100%-75% ಲಾಸ್ ಆಯ್ತು ಸರ್, 25% ಚೆನ್ನಾಗೈತೆ ಸರ್. ಒಬ್ಬ ರೈತನಿಗೆ ಒಳ್ಳೇದಾಗೈತೆ ಸರ್, ಒಬ್ಬ ರೈತನಿಗೆ ಕಷ್ಟ. ಯಾಕಂದ್ರೆ ಎಲ್ಲ ರೀತಿ ಒಳಗೂ ಬೆಳೆ ಸಲ ಕೈ ಕೊಡ್ತಾ ಇದೆ ರೈತನಿಗೆ ಒಬ್ಬೊಬ್ಬರು. ಹಂಗಾಗಿ ಅದು ಯಾವ ಥರ ಭೂಮಿ ಪಾರ್ಟು, ಏನು ರೈತನ ಮಾಡ್ತಕ್ಕಂಥ ವಿಧಾನಗಳ ಪಾರ್ಟು, ಆ ರೀತಿಯಾಗಿ ನಮ್ಗೆ ಪ್ರಾಬ್ಲಮ್ ಆಗಿ ಈ ಸಲ ಬೆಳೆ ಎಲ್ಲ ಇದಾಗ್ತೈತೆ ಸರ್. ಈಗ ನಿಮಗೆ ಸರ್ಕಾರದಿಂದ ಯಾವ್ಯಾವ ರೀತಿಯ ಅನುದಾನಗಳು ತಗೊಂಡಿದ್ದೀರಿ? ಕೃಷಿ ಇಲಾಖೆದಾಗಿರ್ಬೋದು, ತೋಟಗಾರಿಕೆ ಇಲಾಖೆ ಒಳಗೆ ಅಂತಂದ್ರೆ ಒಂದು ಕೆರೆ ಒಂದು ಅನುಕೂಲ ಆಗಿದೆ ಸರ್. ಕೆರೆ ಕಟ್ಸ್ಕೊಂಡ್ರ ಕೃಷಿ ಹೊಂಡನ? ಹೊಂಡ ಸರ್. ಕೃಷಿ ಹೊಂಡ? ಕೃಷಿ ಹೊಂಡ ನಿಮ್ಗೆ ವೈಯಕ್ತಿಕ? ಅದು ವೈಯಕ್ತಿಕವಾಗಿ. ಅದು ಯಾವ ಉದ್ಯೋಗ ಖಾತ್ರಿ ಅಲ್ಲ? ಉದ್ಯೋಗ ಖಾತ್ರಿ ಅಲ್ಲ ಸರ್, ಅದು ಗೌರ್ಮೆಂಟ್ ಅಂತ ಒಂದು ಸಪರೇಟ್ ಸ್ಕೀಮ್ ಇದೆ. ಎಷ್ಟು ಅನುದಾನ ತಗೊಂಡ್ರಿ ಅದಕ್ಕೆ? ಅದಕ್ಕೆ ಅದೆಲ್ಲ ಅನುದಾನ ಸರ್ 88,000-90,000 ಐತೆ ಸರ್. ಅದು ಎಲ್ಲ ಅವ್ರ ಕಡೆನೆ ಸರ್ ಮಾಡೋದು, ಎಲ್ಲ ಅವರೇ ಮಾಡಿಸ್ಕೊಡ್ತಾರೆ, ಅವರೇ ಮಾಡಿಸ್ಕೊಡೋ ಸರ್. ಆ ಕೃಷಿ ಹೊಂಡದಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಯ್ತು ಹೇಳಿ ಸರ್. ಮಳೆ ಹೋದಾಗ ಒಂದೆಳೆ ಅನುಕೂಲ ಆಗ್ತದೆ ಸರ್. ಒಂದೆಳೆ ಪೀಕ್ ಇತ್ತಪ್ಪ ಆ ಹೊಲದಲ್ಲಿ, ಮಳೆ ಹೋಗೈತೆ, ಅದಕ್ಕೆ ಇನ್ನೀ ಸ್ವಲ್ಪ ಹಸಿ ಬೇಕು ಅನ್ನೋ ಮೂಮೆಂಟ್ನೊಳಗೆ ನೀರು ಇತ್ತಂದ್ರೆ ನೀರು ಒಂದ್ಸಲ 2 ಸಲ ಹೊಡ್ಕೊಳಕ್ಕೆ ಅನುಕೂಲ ಆಗ್ತದೆ ಸರ್. ಸೊ ನೀರಿನ ಉಳಿತಾಯ ಮಾಡಿಕೊಳ್ಳೋದು, ನೀರನ್ನು ಸಂಗ್ರಹಿಸಿಕೊಳ್ಳೋದು ರೈತರಿಗೆ ಬಹಳ ಮುಖ್ಯ. ಮುಖ್ಯ ಸರ್. ಹಾಗಾಗಿ ಪ್ರತಿಯೊಬ್ಬ ರೈತರು ಒಂದು ಕೃಷಿ ಹೊಂಡ ಮಾಡಿಕೊಂಡ್ರೆ ತಪ್ಪೇನಿಲ್ಲ. ತಪ್ಪೇನಿಲ್ಲ ಸರ್, ಅದು ಲಾಭನೇ ಅದು. ಹೌದು ಸರ್. ಈಗಿನ ಇದಕ್ಕೆ ಸರ ಪ್ರತಿಯೊಂದು ಹೊಲಕ್ಕೂ ಕೃಷಿ ಹೊಂಡ ಕೊಟ್ಟರು ತಪ್ಪಾಗ್ಲಿಕ್ಕಿಲ್ಲ ಸರ್. ಯಾಕಂದರೆ ಇವಾಗ ಮಳೆ ಹೋದರೆ ರೈತನಿಗೆ ಒಂದು ನೀರು ಹೊಡ್ಕೊಂಡು ಬೆಳೆ ತೆಗಿತೀನಿ ಅನ್ನೋಷ್ಟು 20% ಆದ್ರೆ ನಾವು ತೆಗಿತೀನಿ ಅನ್ನೋ ಒಂದು ಧೈರ್ಯ ಇರ್ತದೆ ಸರ್. ಆ ಕಾರಣಕ್ಕೆ ಈ ಸ ಉಳ್ಳಾಗಡ್ಡೆ ನೋಡಿ ಸರ್, ಮತ್ತೆ ಎಲ್ಲ ಚೆನ್ನಾಗಿ ಬಂದು ಎಲ್ಲ ಆಯ್ತು ಸರ್, ನಡುಕೊಂಡು ಸ್ವಲ್ಪ ಮಳೆ ಹೋದಕ್ಕೆ ಅದು ಆಟೋಮೆಟಿಕ್ ಸೋತ್ ಬಿಡುತ್ತೆ ಸರ್. ಎನರ್ಜಿ ಅಂತಕ್ಕದ್ದು ಅದರಲ್ಲಿ ಉಳಿಲಿಲ್ಲ, ಹಾಗೆ ಅದು ಇಂಪ್ರೂವ್ಮೆಂಟ್ ಆಗಲ್ಲ ಸರ್. ನಾವೆಲ್ಲ ಎಣ್ಣೆ ಹೊಡಿದ್ವಿ, ಗೊಬ್ಬರ ಹಾಕಿದ್ವಿ, ಎಲ್ಲ ಮಾಡಿದ್ವಿ ಸರ್, ಬೆಳೆ ದಷ್ಟ ಪಷ್ಟ ಆಗಲ್ಲ ಸರ್. ಅದು ಈಗ ನಿಮಗೆ ನೀವು ಬೆಳೆಯುವಂಥ ಬೆಳೆಗಳಿಗೆ ಮಾರುಕಟ್ಟೆ ಎಲ್ಲಿ ಹತ್ತಿರ ಆಗ್ತದೆ ನಿಮಗೆ? ಮಾರ್ಕೆಟ್ ಸರ ಹೋದರೆ ಮೆಣಸಿನ್ಕಾಯಿಗೆ ಗದಗ ಸರ, ಬ್ಯಾಡಗಿ 2 ಸರ, ಉಳಿದೆಲ್ಲ ಇಲ್ಲಿ ಕೊಪ್ಪಳ ಸರ. ಕೊಪ್ಪಳದಲ್ಲಿ? ಹ್ಞೂ ಸರ. ಮತ್ತು ಈಗ ಇಲ್ಲಿ ತಾಕಲಲ್ಲಿ ತಗೋತಾರೆ ಸರ್ ಪ್ರೈವೇಟ್. ಮತ್ತು ಈ ಅನುಕೂಲ ಅಲ್ಲಿ ಹಾಲಿಲ್ಲ ಅಂದ್ರೆ ಇಲ್ಲಿ ಆದ್ರೆ ತಗೊಂಡು ಹೋಗ್ತಾರೆ ಸರ್, ಇಲ್ಲ ಅವ್ರ ಬಂದು ಇಲ್ಲಿ ತುಂಬ್ಕೊಂಡು ಹೋಗ್ತಾರೆ ಸರ್. ಭಾಳ ಇತ್ತಂದರೆ? ಭಾಳ ಇತ್ತಂದರೆ. ಹೌದು ಸರ್. ನೀವು ಉಳ್ಳಾಗಡ್ಡೆ ಎಷ್ಟು ಪ್ರಮಾಣದಲ್ಲಿ ಬೆಳೆದಿರಿ ಈ ಬಾರಿ? ಈ ಬಾರಿ ಒಂದು 12 ಬೆಳೆದಿನಿ ಸರ್. 12 ಉಳ್ಳಾಗಡ್ಡೆ ಹಾಕಿದ್ದೀರಿ? ಹೌದು ಸರ್. ಯಾಕೆ ಈ ಬೆಳೆಯನ್ನು ಇಷ್ಟು ಪ್ರಮಾಣದಲ್ಲಿ ಬೆಳೆಯೋಕ್ಕೆ ಕಾರಣ ಏನು? ಕಾರಣ ಅನ್ನಕ್ಕಿಂತ ಸರ ರೈತನಿಗೆ ಅನುಕೂಲ ಆಗ್ತಕ್ಕಂಥದ್ದು ಬೆಳೆ ತೂಕ ಒಂದು ರೇಟು ಸಿಗ್ಬೇಕಾದ್ದು ಇದು ಇಂಪಾರ್ಟೆಂಟ್ ಸರ್. ಹಂಗಾಗಿ ಈ ಬೆಳೆ ಸ್ವಲ್ಪ ಹೆಚ್ಚಿನ ಅವಲಂಬನೆ ಐತೆ ಸರ್ ಜನರಿಗೆ. ಈ ಬೇರೆ ಪೀಕ್ ಮಾಡ್ಬೋದು ಸರ್, ದುಡ್ಡಿನ ಇದು ಆಗ್ತಾ ಇಲ್ಲ ಸರ್ ಅದಕ್ಕೆ. ಹಂಗಾಗಿ ಇದು ಸ್ವಲ್ಪ ಖರ್ಚಲ್ಲೂ ಜಾಸ್ತಿ ಬಂದರೂ ಕೂಡ ಅದು ಒಂದು ಎಕರೆದಲ್ಲಿ ಹೋದ್ರು ಉಳಿದ್ ನಮ್ಗೆ ಉಳಿದಿತ್ತೆ ಅಲ್ಲ ಅನ್ನೋ ಒಂದು ಉದ್ದೇಶ. ಖರ್ಚು ಕಡಿಮೆ? ಇದು ಖರ್ಚು ಕಡಿಮೆ ಸರ್. ಲಾಭ ಜಾಸ್ತಿ ಇದೆ? ಲಾಭ ಜಾಸ್ತಿ ಇದೆ ಸರ್. ಈಗ ಎಕರೆಗೆ 4-5 ಕ್ವಿಂಟಲ್ ಬಂತಂದ್ರೆ 1 ಕ್ವಿಂಟಲ್ ಹೋಗುತ್ತೆ ಸರ್, 4 ಕ್ವಿಂಟಲ್ ಲಾಭ ಆಗ್ತಲ್ಲ ಸರ್. ಅಂದ್ರೆ ಈ ಬೆಳೆಗೆ ಏನಾದರೂ ರೋಗಗಳು ಹೆಚ್ಚು ಕಾಡ್ತಾ ಇದೆ? ಇದೆ ಸರ್, ರೋಗಾಣುಗಳೇನು ಇದೆ ಸರ್. ಮತ್ತೆ ಆಗಾಗ ತಕ್ಕಂತ ಎಣ್ಣೆ ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ ಸರ್. ಈ ಬಾರಿ ಉಳ್ಳಾಗಡ್ಡಿ ಬೆಲೆ ಹೇಗೆ ಸಿಕ್ಕಿದೆ? ತಗೊಂಬರ್ಬೇಕಾದ್ರೆ ಬೀಜ 5,600 ರೂಪಾಯಿ ಪ್ರೈವೇಟಲ್ಲಿ ತಗೊಂಬಂದಿವಿ ಸರ್ ನಾವು. ಇವಾಗಿನ ರೇಟ್ ಕೇಳಿದ್ರೆ 1,000 ರೂಪಾಯಿ ಡಿಫ್ರೆನ್ಸ್ ಆಗ್ತದೆ ಸರ್. ಓಹೋ. ಈಗ ತಂದು ಬೆಲೆ ಇವತ್ತು ತಗೊಳ್ತಾ ಇಲ್ಲಪ್ಪ ಅಂದರೆ ರೈತನಿಗೆ ಲಾಸನೇ ಸರ್. ಅದು 1 ಕೆಜಿ ಬೀಜದ ಪ್ಯಾಕೆಟ್ 5,000 ಚಿಲ್ಲರೆ ಇಲ್ಲ ಸರ್, ಒಂದು ಆಗ್ರೋದೊಳಗೆ ಕೃಷಿ ಆಗ್ರೋದೊಳಗೆ 1,050 ರೂಪಾಯಿ ತಗೊಳ್ತಾರೆ ಸರ್ ಅವರು ಒಂದು ಕೆ ಜಿ ಪ್ಯಾಕೆಟ್. ಜನರಲ್ ಹೊರಗಡೆಗೆ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್, ಹಂಗಾಗಿ 5,600 ರೂಪಾಯಿ ಪ್ರೈವೇಟಲ್ಲಿ ತಗೊಂಬಂದಿವಿ ಸರ್ ಒಂದು ಕ್ವಿಂಟಲ್. ಇವಾಗ 4,600-700 ರೂಪಾಯಿ ಇದೆ ಸರ್, 1,000 ರೂಪಾಯಿ ಡಿಫ್ರೆನ್ಸ್ ಆಗ್ತದೆ ಸರ್. ಡಿಫ್ರೆಂಟ್ ಹೌದು ಸರ್. ಈಗ ನಿಮಗೆ ಈ ಅಂದರೆ ಉಳ್ಳಾಗಡ್ಡಿ ಮಾರುಕಟ್ಟೆ ಕೊಪ್ಪಳಕ್ಕೆ ಹೋಗುತ್ತೆ. ಹಾಂ, ಕೊಪ್ಪಳ ಸರ್. ಅಂದರೆ ಈಗ ತುಂಬ ಬೆಳೆಯೇ ಬೆಳೀತಾ ಇರೋದ್ರಿಂದ ಇಲ್ಲಿಗೆ ಖಾಸಗಿ ವ್ಯಕ್ತಿಗಳು ಖರೀದಿಗೆ ಬರ್ತಾರೆ? ಬರ್ತಾರೆ ಬರ್ತಾರೆ. ಹೇಗಿದೆ ತೂಕದಲ್ಲಿ ಏನಾದರೂ ಹಿಂದೆ ಮುಂದೆ ಆಗ್ತದಾ? ಏನಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ತದೆ. ಏನು ರೈತರಿಗೇನು ಸಮಸ್ಯೆ ಇಲ್ಲ ಸರ್, ಹಂಗೇನಿಲ್ಲ ಸರ್. ಒಂದು ನೀವು ಕೃಷಿ ಹೊಂಡಕ್ಕೆ ಸಹಾಯಧನ ತಗೊಂಡ್ರಿ, ಮತ್ತೆ ಏನಾದರೂ ಹನಿ ನೀರಾವರಿಗೆ ಪೈಪ್ ಲೈನು ಈ ಥರದ ಏನಾದರೂ ಸಹಾಯ ತಗೊಂಡಿದ್ರಿ? ಆಮೇಲೆ ಕೇಂದ್ರ ಸರ್ಕಾರದ ಅನುದಾನಗಳು, ಈಗ ಕೃಷಿ ಸನ್ಮಾನ ಇರ್ಬೋದು, ಪ್ರಧಾನ ಮಂತ್ರಿಯವರ ಕಿಸಾನ್ ಸನ್ಮಾನ ಏನಿದೆ 2,000 ಆಗಾಗ ಆಗ್ತಾರೆ ಅಂತ, ಇಂಥ ಯೋಜನೆಗಳಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗಿದೆ? ಉಪಯೋಗ ಆಗುತ್ತೆ ಸರ್, ಉಪಯೋಗ ಆಗುತ್ತೆ. ಅವಾಗ ಅವಾಗ ಆಗ್ತಾರೆ ಸರ್, ಯಾವಾಗ 3 ತಿಂಗಳಿಗೆ ಒಂದ್ಸಲ ಆಗ್ತದೆ ಸರ್. ಇವಾಗ ಏನ್ ಮಾಡ್ತಾರೆ ಅಂದ್ರೆ 2 ಕಂತು ಕೂಡಿಸಿ ಹಾಕ್ತಾರೆ ಸರ್. ಓ, ಹಂಗೆ. ಹಾ, ಅದು ಒಳ್ಳೆ ಅನುಕೂಲ ಆಗ್ತದೆ ಸರ್. ಯಾವ್ದಾರೆ ಒಂದು ಒಂದು ಚೀಲ ಗೊಬ್ಬರಕರ ಮೀಸಲಾತಿ ಅಲ್ರಿ, ಇಲ್ಲ ಅವ್ರು ಡೀಸೆಲ್ಗೆ ಯೂಸ್ ಆಗಲಿ, ಒಂದು ಒಳ್ಳೆ ರೀತಿ ಒಳಗೆ ಸಹಾಯಧನ ಸಿಗುತ್ತೆ ಸರ್. ಈಗ ಬಸವರಾಜ್ ಅವರೇ, ಕೊನೆಯದಾಗಿ ಏನು ಪ್ರಶ್ನೆ ಅಂದರೆ, ಕೃಷಿಯಿಂದ ಜೀವನ ಸುಸ್ಥಿರವಾಗಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯನ? ಹೇಗೆ ಸಾಧ್ಯ ಆಗುತ್ತೆ ಸರ್? ಆದರೆ ಮಳೆ ಆಶ್ರಿತ ಚೆನ್ನಾಗಿ ನಡೆಸಿದ್ರೆ ಮಾತ್ರ ಸಾಧ್ಯತೆ ಆಗುತ್ತೆ. ಒಂದು ವೇಳೆ ಮಳೆ ಆಶ್ರಿತ ಏನಾದರೂ ರೈತನಿಗೆ ಆಗದೆ ಹೋದರೆ ಸರ್ಕಾರದಿಂದ ಏನಾದರೂ ಒಂದು ಸೌಲಭ್ಯ ಸಿಗುತ್ತೆ, ಅಂದರೆ ಮುಂದೆ ರೈತ ನಿಂದರಲಿಕ್ಕೆ ಸ್ಟಡಿ ಆಗ್ತಾನೆ ಸರ್. ಕೃಷಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಪಾಲ್ಗೊಳಿಸೋಕೆ ಬಗ್ಗೆ ನಿಮ್ಮ ನಿಲುವೇನು? ಹೌದು, ಇದು ತುಂಬ ಕಷ್ಟದಿದೆ, ಲಾಭ ಇಲ್ಲ, ಬೇಡವೇ ಬೇಡ ಅಂತೇಳಿ ಅನ್ನುವಂಥ ಮನೋಸ್ಥಿತಿ ಇದೆಯಾ? ಎಷ್ಟೇ ಆದರೂ ಇದು ನಮಗೆ ಅನಿವಾರ್ಯ ಅಂತೇಳಿ ನಿಮ್ಮ ಮಕ್ಕಳನ್ನು ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಿದ್ರೆ ಹೇಗೆ ಸರ್? ನಾವಂತೂ ರೂಢಿ ಪದ್ಧತಿ ಒಳಗೆ ಬಂದ್ಬಿಟ್ಟು ವಿರಾರಕ್ಕೆ ಇದ್ರೊಳಗೆ, ಈಗಿನ ಜನ್ರೇಷನ್ ಒಳಗೆ ಆ ರೀತಿ ಒಳಗೆ ಇಲ್ಲ ಮಕ್ಕಳು. ಆದರೆ ಅನಿವಾರ್ಯತೆ, ಮುಂದೆ ಅವ್ರು ಏನಾರ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಒಂದು ತಮ್ಮ ಕಾಲ ಮೇಲೆ ನಿಂತ್ಕಂದ್ರೆ ಮುಂದೆ ಹೋಗ್ಲಿ ಸರ್, ಇಲ್ಲಾಂದ್ರೆ ನಮ್ಮ ಕೃಷಿ ಅಂತರ ಯೋಗ್ಯವಾದ. ಒಳ್ಳೆಯದು ಬಸವರಾಜ ಕಳಕಪ್ಪ ಮೈನಳ್ಳಿ ಅವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ರೈತರಿಗೆ ಸಲಹೆ. ಹೈನುಗಾರಿಕೆಗೆ ಮೇವಿನ ಕೊರತೆ ಇದ್ದಲ್ಲಿ ಆಡು ಸಾಕಾಣಿಕೆಯನ್ನು ಕೈಗೊಳ್ಳಬಹುದು. ಒಂದು ಆಕಳಿಗೆ ಬೇಕಾಗುವ ಮೇವಿನಲ್ಲಿ 4-5 ಆಡು ಅಥವಾ ಕುರಿಗಳನ್ನು ಸಾಕಬಹುದು. ಆಡುಗಳನ್ನು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡುವುದು ಉತ್ತಮ. ಇದರಿಂದ ಅನಾವಶ್ಯಕವಾಗಿ ಗಿಡಮರಗಳು ನಾಶವಾಗುವುದನ್ನು ತಪ್ಪಿಸಬಹುದು. ಆಡು ಸಾಕಾಣಿಕೆಯನ್ನು ಒಂದು ಮುಖ್ಯ ಅಲ್ಲವೇ ಕೃಷಿ ಪೂರಕ ಚಿಕ್ಕ ಉದ್ಯಮವಾಗಿ ರೈತರು, ಭೂಹೀನರು, ರೈತ ಕಾರ್ಮಿಕರು, ಗ್ರಾಮೀಣ ನಿರುದ್ಯೋಗಿ ಯುವಕರು ಇಲ್ಲವೇ ಇತರ ಉದ್ಯೋಗಸ್ಥರು ಅಳವಡಿಸಿಕೊಳ್ಳಬಹುದು. ಆಡು ಸಾಕಾಣಿಕೆಗೆ ಹೆಚ್ಚು ಹಣ ತೊಡಗಿಸಬೇಕಾಗಿಲ್ಲ. ಆಡುಗಳನ್ನು ಸಾಕಲು ಹೆಚ್ಚು ವೆಚ್ಚದ ಕಟ್ಟಡ ಮತ್ತು ಸಲಕರಣೆಗಳು ಬೇಕಾಗಿಲ್ಲ. ಆಡುಗಳು 15-17 ತಿಂಗಳ ವಯಸ್ಸಿನಲ್ಲಿ ಹಾಲು ಕೊಡಲು ಪ್ರಾರಂಭಿಸುತ್ತವೆ. ಮಾಂಸದ ಸಲುವಾಗಿ 5-9 ತಿಂಗಳಲ್ಲಿ ಬೆಳೆದು ತಯಾರಾಗುತ್ತವೆ ಹಾಗೂ ತ್ವರಿತವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ. ಪ್ರತಿ ಸೂಲಕ್ಕೆ 1-2 ಮರಿ ಹಾಕುತ್ತವೆ. ಆಡುಗಳು ಆಹಾರ ಸೇವಿಸುವ ಪ್ರಮಾಣ ಕಡಿಮೆ, ಹೀಗಾಗಿ ಆಹಾರದ ಮೇಲಿನ ಖರ್ಚು ಕಡಿಮೆ. ಆಡಿನ ಹಾಲು ಆರೋಗ್ಯಕ್ಕೆ ಮತ್ತು ಔಷಧಿಗೆ ಸೂಕ್ತವಾಗಿರುತ್ತದೆ. ಆಡಿನ ಗೊಬ್ಬರ ಮೂತ್ರ ಭೂಮಿಗೆ ಉತ್ತಮ. ಸಾವಯವ ಕೃಷಿ ಪದ್ಧತಿಯಲ್ಲಿ ಬಹಳ ಬೇಡಿಕೆ ಇರುತ್ತದೆ. ಆಡು ಸಾಕಾಣಿಕೆಯಿಂದ ವರ್ಷವಿಡೀ ಕೆಲಸ ಮತ್ತು ಆದಾಯವನ್ನು ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಂಧುವರೇ, ಈಗ ಕೇಳೋಣ ಕೃಷಿ ಗೀತೆ. ಆ

ಲಲ್ಲ.